ಜೀವವಿದೆ. ಹತ್ತಾರು ಕೆಲಸಗಳಲ್ಲಿ ಮಣ್ಣಿನ ಆರೋಗ್ಯ ಅಡಗಿದೆ. ಇದು ಇಂದಿನ ಕಿಸಾನ್ ವಾಣಿ. ನಾಳಿನ ಕಾರ್ಯಕ್ರಮದಲ್ಲಿ ಬಿದಿರು ಕೃಷಿ ಕುರಿತು ಮಾಹಿತಿ, ಏಲಕ್ಕಿಯಲ್ಲಿ ಕಟ್ಟೆ ರೋಗ ಹತೋಟಿ ಕುರಿತು ಡಾಕ್ಟರ್ ಹೆಚ್ ಜೆ ಅಕ್ಷಿತ ಅವರಿಂದ ವಿಚಾರ ಪ್ರಸ್ತಾಪ ಕೇಳುವಿರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಿಧನ ಸುದ್ದಿ. ಮಾಯಾಮುಡಿ ರುದ್ರಬೀಡು ಗ್ರಾಮ ಹತ್ರ ನಂಬುಡಮಾಡ ತಿಮ್ಮಯ್ಯ ತಿಮ್ಮಣ್ಣ ಇಂದು ಮಧ್ಯಾಹ್ನ ಮರಣಪಟ್ಟದೆ. ಇಳೋ ದಂಡು ಬೈತ್ರ ನಂಬುಡಮಾಡ ತಿಮ್ಮಯ್ಯ ತಿಮ್ಮಣ್ಣ ಆ್ಯಂಡ್ ದಪನ ಕಾರ್ಯ ನಾಳೆ 12 ಗಂಟೆಗೆ ಆ್ಯಂಡ್ ಸ್ವಂತ ಮನೆಯಲ್ಲಿ ನಡೆಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜಂಪೆ. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು. ಜಂಪೆನೆ ವಿವರ. ಜಿಲ್ಲಾಡಳಿತ, ಸ್ವೀಪ್ ಸಮಿತಿ, ಶಾಲಾ ಶಿಕ್ಷಣ ಹಂಗೆ ಇತರೆ ಸಂಘ ಸಂಸ್ಥೆಗಳ ಸಹಕಾರಲ್ಲಿ ತಾರೀಕು 6 ಹಿಂಬತ್ತು 6:30 ಕುಶಾಲನಗರದ ಗಣಪತಿ ದೇವಸ್ಥಾನದ ಕ್ಯಾಂಡಲ್ ದೀಪದೊಟ್ಟಿಗೆ ದೀಪದ ನಡಿಗೆ ಚುನಾವಣೆ ಕಡೆಗೆ ತಿಳುವ ಘೋಷವಾಕ್ಯದೊಟ್ಟಿಗೆ ಮೆರವಣಿಗೆ ನಡೆದಿದೆ. ಗಣಪತಿ ದೇವಸ್ಥಾನದ ಟೌನ್ ಕಾಲೋನಿ ಮತ್ತೆ ರಥಬೀದಿ ಮೂಲಕ ಬಸ್ ನಿಲ್ದಾಣಕ್ಕೆ ಮೆರವಣಿಗೆ ತಲುಪಿದೆ. ಈ ಮೆರವಣಿಗೆಯಲ್ಲಿ ಸಂಘ ಸಂಸ್ಥೆಗೆ ಭಾಗವಹಿಸುವಂಗೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದರು. ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂಗೆ ಚುನಾವಣೆಗೆ ನಿಯೋಜಿಸಿರುವ ಎಲ್ಲಾ ಹಂತದ ಮತಗಟ್ಟೆ ಅಧಿಕಾರಿಗ ನಮೂನೆ 12 ತುಂಬಿ ಅಂಚೆ ಮತಪತ್ರದ ಮೂಲಕ ಮತ ಚಲಾಯಿಸಿಕೆ ಅವಕಾಶ ನೀಡಲಾಗುತ್ತದೆ. ಉಪವಿಭಾಗಾಧಿಕಾರಿ ಡಾಕ್ಟರ್ ಯತೀನ್ ಉಳ್ಳಾಲ್ ಅವರು ತಿಳಿಸಲು. ಮೇ 4 ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಚುನಾವಣಾಧಿಕಾರಿ ಅವರ ಕಚೇರಿ, ಹಾಗೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಚುನಾವಣಾಧಿಕಾರಿ ಅವರ ಕಚೇರಿಯಲ್ಲಿ ಅಂಚೆ ಮತಪತ್ರ ಪಡೆದು ಹೊತ್ತರೆ 9 ಹಿಂಬತ್ತು 5 ಮತದಾನ ಮಾಡಕ್ಕೆ ಹಾಗೆ ಅದೇ ಟೈಮ್ಲಿ ಗೆಜೆಟೆಡ್ ಅಧಿಕಾರಿಗ ಇದ್ದಾವೆ ತಿಳಿ ಉಪವಿಭಾಗಾಧಿಕಾರಿಯವರು ತಿಳಿಸಲು. 2023 ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಮತದಾನ ಮೇ 10 ನಡೆಯಲಿದ್ದು ಕರ್ನಾಟಕದಲ್ಲಿ ಚುನಾವಣೆಯನ್ನ ಪ್ರಜಾಪ್ರಭುತ್ವ ಹಬ್ಬನಂಗೆ ಆಚರಿಸಲಾಗಿದೆ. ಇದರ ಪ್ರಯುಕ್ತ ಮಾಧ್ಯಮಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಮತ್ತು ಹವ್ಯಾಸಿ ಪತ್ರಿಕಾ ಛಾಯಾಗ್ರಾಹಕರಿಗಾಗಿ ಮತದಾನದ ವಿಷಯದ ಬಗ್ಗೆ ರಾಜ್ಯ ಮಟ್ಟದ ಛಾಯಾಚಿತ್ರ ಪೈಪೋಟಿ ನಡೆದಿದೆ. ಛಾಯಾಗ್ರಾಹಕರು ತಾವು ತೆಗೆದ 5 ಉತ್ತಮ ಫೋಟೋಗಳನ್ನು ಸೂಕ್ತ ಶೀರ್ಷಿಕೆಯಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ನೀಡಿರುವ ಗುರುತಿನ ಚೀಟಿನ ನಕಲನ್ನ ಮೇ 20 ಒಳಗೆ ಇಮೇಲ್ ಮಾಡಕ್ಕೆ. ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆನ ಸಂಪರ್ಕಿಸಕ್ಕೆ. 2023-24 ಸಾಲಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆನ ಕಡೆಯಿಂದ ಕುಶಾಲನಗರಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಮೌಲಾನಾ ಆಜಾದ್ ಮಾದರಿ ಶಾಲೆಗೆ 6 ತರಗತಿಗೆ ಉಚಿತ ಪ್ರವೇಶಕ್ಕಾಗಿ ಅರ್ಜಿ ಕರೆದಳು. 5 ತರಗತಿಯಲ್ಲಿ ಪಾಸ್ ಆಗಿರುವ ವಿದ್ಯಾರ್ಥಿಗೆ ಅರ್ಜಿನ ಸಲ್ಲಿಸಕ್ಕೆ. ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ ಮೌಲಾನಾ ಆಜಾದ್ ಮಾದರಿ ಶಾಲೆನ ಮುಖ್ಯೋಪಾಧ್ಯಾಯರನ್ನು ಸಂಪರ್ಕಿಸಕ್ಕೆ. ಭಾರತ ಚುನಾವಣಾ ಆಯೋಗ ಮೇ 10 ಕರ್ನಾಟಕ ವಿಧಾನಸಭೆ ಸಾರ್ವತ್ರಿಕ ಚುನಾವಣೆ ಪ್ರಕ್ರಿಯೆಯಲ್ಲಿ ಮತದಾನ ನಿಗದಿಪಡಿಸಿದ್ದು ಆ ದಿನದಂದು ರಾಜ್ಯದ ಎಲ್ಲಾ ಕಾರ್ಖಾನೆಗ, ಅಂಗಡಿಗ, ವಾಣಿಜ್ಯ ಸಂಸ್ಥೆಗ, ಹಾಗೆ ಇತರ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಅರ್ಹ ಮತದಾರರಿಗೆ ಸಂಬಳ ಸಹಿತ ರಜೆ ಘೋಷಿಸಲು. ಸಂವಿಧಾನಾತ್ಮಕ ಹಕ್ಕಾದ ಮತ ಚಲಾಯಿಸುವುದಕ್ಕಾಗಿ ನಿಯೋಜಕರು ಅನುವು ಮಾಡಿಕೊಡಕ್ಕೂ, ಆದ್ದರಿಂದ ಚುನಾವಣೆ ನಡೆಯುವ ಕ್ಷೇತ್ರಗಳ ವ್ಯಾಪ್ತಿಯ ಎಲ್ಲ ಕಾರ್ಖಾನೆಗ, ಅಂಗಡಿ, ವಾಣಿಜ್ಯ ಸಂಸ್ಥೆಗಳ ಮಾಲೀಕರು ಈ ದಿನದಂದು ಕಾನೂನು ಪ್ರಕಾರ ಅರ್ಹತೆ ಇರುವ ಕಾರ್ಮಿಕರಿಗೆ ಮತದಾನ ಮಾಡಿಕೆ ಅನುಕೂಲ ಆಗುವಂಗೆ ಸಂಬಳ ಸಹಿತ ರಜೆ ನೀಡಕ್ಕೂ, ತಪ್ಪಿದಲ್ಲಿ ಸಂಬಂಧಪಟ್ಟ ಸಂಸ್ಥೆ ಹಾಗೆ ನಿಯೋಜಕರ ವಿರುದ್ಧ ನಿಯಮಾನುಸಾರ ಕಾನೂನು ಕ್ರಮ ಜರುಗಿಸಲಾದತಳಿ ಕೊಡಗು ಉಪವಿಭಾಗದ ಕಾರ್ಮಿಕಾಧಿಕಾರಿಯವರು ತಿಳಿಸಲು. ಕೊಡಗು ಜಿಲ್ಲಾ ಮತದಾರರ ಶಿಕ್ಷಣ ಮತ್ತು ಸಹಭಾಗಿತ್ವ ಸಮಿತಿ ಹಾಗೆ ಜಿಲ್ಲಾ ಸ್ಕೌಟ್ಸ್ ಮತ್ತು ಗೈಡ್ಸ್ ಕಡೆಯಿಂದ ತಾರೀಕು 5 ಮಡಿಕೇರಿ ಪ್ಯಾಟಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕೂಟಲ್ಲಿ ದೊಡ್ಡ ಮೆರವಣಿಗೆ ನಡೆದ ತಿಳಿ ಜಿಲ್ಲಾ ಪಂಚಾಯಿತಿ ಸಿಒ ಹಾಗೆ ಸ್ವೀಪ್ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಆಕಾಶ್ ಅವರು ತಿಳಿಸಲು. ತಾರೀಕು 5 ಹೊತ್ತರೆ 10 ಮಡಿಕೇರಿ ಪ್ಯಾಟನ ಎವಿ ಶಾಲೆಯಿಂದ ಮತದಾನದ ಮಹತ್ವ ಸಾರುವ ಸಂದೇಶದೊಟ್ಟಿಗೆ ಮೆರವಣಿಗೆ ಶುರುವಾದೆ. ಕರ್ನಾಟಕ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಗೆ ಸಂಬಂಧಪಟ್ಟಂಗೆ ಮೇ 10 ಮತದಾನ ನಡೆದಿದೆ. ಚುನಾವಣೆ ಗುರುತಿನ ಚೀಟಿ ಹಾಗೆ ಭಾರತ ಚುನಾವಣಾ ಆಯೋಗ ನಿಗದಿ ಮಾಡಿರುವ ಪರ್ಯಾಯ ದಾಖಲೆಗಳಲ್ಲಿ ಯಾವುದಾದ್ರೂ ಒಂದನ್ನು ಹಾಜರುಪಡಿಸಿ ಮತ ಹಾಕಿಕೆ ಅವಕಾಶ ನೀಡಲಾಗುತ್ತದೆ ಚುನಾವಣಾಧಿಕಾರಿಯವರು ತಿಳಿಸಲು. ಮತದಾರರು ಮತ ಹಾಕಿಕೆ ಮತಗಟ್ಟೆಗೆ ಹೋದ ಸಂದರ್ಭದಲ್ಲಿ ಅವು ಹೊಂದಿರುವ ಮತದಾರರ ಫೋಟೋ ಇರುವ ಗುರುತಿನ ಚೀಟಿಯನ್ನು ತೋರಿಸೋಕು. ಒಂದು ವೇಳೆ ಅದಿಲ್ಲದಿದ್ದರೆ ಆಧಾರ್ ಕಾರ್ಡ್ ಹಾಗೆ ಫೋಟೋ ಇರುವ ಬೇರೆ ಚೀಟಿನ ತೋರಿಸಿ ಚುನಾವಣಾ ಆಯೋಗ ಮತ ಹಾಕಕ್ಕೆ ತಳಿ ಪ್ರಕಟಣೆ ತಿಳಿಸಲು. ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂಗೆ ಮತಗಟ್ಟೆ ಅಧಿಕಾರಿಗ ಮತ್ತೆ ಸಹಾಯಕ ಮತಗಟ್ಟೆ ಅಧಿಕಾರಿಗಳಿಗೆ ಸಂತ ಜೋಸೆಫರ ಶಾಲೆ ಹಾಗೆ ವಿರಾಜಪೇಟೆ ಸಂತ ಅನ್ನಮ್ಮ ಶಾಲಾ ಸಭಾಬಾಡಲಿ 2 ಸುತ್ತಿನ ತರಬೇತಿ ಕಾರ್ಯಾಗಾರ ನಡೆದು ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ಸಂತ ಅನ್ನಮ್ಮ ಶಾಲಾ ಸಭಾಬಾಡಲಿ ನಡೆದ ತರಬೇತಿ ಕಾರ್ಯಾಗಾರದಲ್ಲಿ ಮಾತನಾಡಿ ವಿಧಾನಸಭಾ ಚುನಾವಣೆ ಆಯೋಗದ ನಿರ್ದೇಶನಕ್ಕೆ ಚಾಚು ತಪ್ಪದೆ ಪಾಲಿಸಕ್ಕೂ ಯಾವುದೇ ರೀತಿಯ ಗೊಂದಲಗಳಿಗೆ ಅವಕಾಶ ನೀಡಿಕಾಗದು. ಮತಗಟ್ಟೆ ಅಧಿಕಾರಿಗೆ ಮತ್ತೆ ಸಹಾಯಕ ಮತಗಟ್ಟೆ ಅಧಿಕಾರಿಗೆ ಮಸ್ಟರಿಂಗ್ ಚುನಾವಣೆ ದಿನದಂದು ಅಣುಕು ಮತದಾನ, ಡಿಮಸ್ಟರಿಂಗ್ ಮತ್ತಿತರ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಕ್ಕೂ ತಿಳಿ ಹೇಳ್ದು. ಮೇ 10ರಂದು ನಡೆಯುವ ವಿಧಾನಸಭಾ ಚುನಾವಣೆಗೆ ಮತದಾನದಂದು ತಪ್ಪದೆ ಅರ್ಹರೆಲ್ಲ ಮತದಾನ ಮಾಡುವಂತಹಕ್ಕೂ ನಮ್ಮ ನಡೆ ಮತಗಟ್ಟೆ ಕಡೆಗೆ ಕಾರ್ಯಕ್ರಮ ಪ್ರಯುಕ್ತ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಮತದಾರ ಶಿಕ್ಷಣ ಮತ್ತು ಸಹಭಾಗಿತ್ವ ಸಮಿತಿ ಹಾಗೆ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕಡೆಯಿಂದ ಇತ್ತೀಚೆಗೆ ಜಾಥಾ ನಡೆದು ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಎಸ್ ಆಕಾಶ್ ಮಾತಾಡಿ, ಮೇ 10ರಂದು ನಡೆಯುವ ವಿಧಾನಸಭಾ ಚುನಾವಣೆನ ಮತದಾನದಂದು ಅರ್ಹತೆ ಇರೋ ಮತ ಹಕ್ಕು ಚಲಾಯಿಸಕ್ಕೂ ಮತದಾನ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ದು. ಜಿಲ್ಲೆಯಲ್ಲಿ ಅರಬಿಕಾ ಕಾಫಿ ಗಿಡಗ ರೋಗ ಬಾಧೆಗೆ ತುತ್ತಾಗಿ ಒಣಗಿದ್ದು ಮಳೆ ಬಿದ್ದರೂ ಬೆಳೆಗಾರರು ಆತಂಕಕ್ಕೆ ಒಳಗಾಗಳು. ಈಗ ಮಳೆ ಬಿದ್ದರೂ ಕಾಫಿ ತೋಟಗಳಲ್ಲಿ ಬಿಳಿ ಕಾಂಡ ಕೊರಕ, ಕೀಟಬಾಧೆಗೆ ತುತ್ತಾದ ಕಾಫಿ ಗಿಡಗಳ ಎಲೆಗಳ ಬಣ್ಣ ಬದಲಾಗಿ ಉದುರಿಕೆ ಶುರು ಆದ್ರಿಂದ ಕಾಫಿ ಬೆಳೆಗಾರರಿಗೆ ಮತ್ತೊಂದು ಆಘಾತ ಉಂಟಾಗುತ್ತು. ಮಳೆ ಬಿದ್ದ ಮೇಲೆ ಕಾಂಡ ಕೊರಕ, ಕೀಟಬಾಧೆಗಳ ಗಿಡಗಳನ್ನ ಕಿತ್ತು ಸುಡಕ್ಕು, ಹಂಗೆ ಇಲ್ಲದಿದ್ದರೆ ಕೀಟಗ ಜಾರಿ ಇನ್ನೊಂದು ಒಳ್ಳೆ ಬುಡಕ್ಕೆ ಸೇರಿದಂತ ರೋಗ ಹರಡುವ ಚಾನ್ಸ್ ಇದ್ದದೆ. ಆದ್ರಿಂದ ಬೆಳೆಗಾರರೇ ಎಚ್ಚರಿಕೆ ವಹಿಸಕುತ್ತೇಳಿ ಕಾಫಿ ಮಂಡಳಿ ಅಧಿಕಾರಿಗೆ ತಿಳಿಸೋಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ಶೀಟ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಉತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಕೊಡಗಿನ ಹೆಸರಾಂತ ಭಾರತಿ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪಲು. April 27 ಮರಣಪಟ್ಟ ದೊಡ್ಡಪಲಿಕೋಟು ಗ್ರಾಮ ಅಪ್ಪಚ್ಚೀರ ಬೊಳ್ಳಪ್ಪ ಮಿಟ್ಟು ಐಂಡ ಪೊಣ್ಣು ಪ್ರೇಮ ಐಂಡ ಮಾದ ಕಾರ್ಯ ನಾಳೆ 14:00 ದೊಡ್ಡಪಲಿಕೋಟು ಗ್ರಾಮತ್ಲುಳ್ಳ ಐಂಡ ಸ್ವಂತ ಮನೇಲಿ ನಡ್ಪ. ಒಕ್ಕಕಾರ ಊರುಕಾರ ಬಿಂದು ಚಂಗಾದಿಯಲ್ಲ ಇದನ್ನೇ ಅರಿವಿಕೆ ಅರಿಜಿತು ಬರೋಣಂದು ಅಪ್ಪಚ್ಚೀರ ಬೊಳ್ಳಪ್ಪ ಮಿಟ್ಟು ಮಕ್ಕ ಪಿಂಜ ಒಕ್ಕಕಾರ ಕಟ್ಟಂಡಿತ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಸಂಭ್ರಮಗಳನ್ನು ವರ್ಣರಂಜಿತಗೊಳಿಸಿ ಇಮ್ಯಾನುವೆಲ್ ಸಿಲ್ಕ್ಸ್ ನ ಬಟ್ಟೆಗಳಿಂದ ಖರೀದಿಸಿ ಉಚಿತ ಕೂಪನ್ ಮೂಲಕ ಗೆಲ್ಲುರಿ ರೆನಾಲ್ಡ್ ಕ್ವಿಟ್ ಕಾರ್. ಇಮ್ಯಾನುವೆಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟ್ಟಿ. ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶಿರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ. ಕಾವೇರಿ ಪದವಿ ಕಾಲೇಜು ವಿರಾಜಪೇಟೆ. ಇಲ್ಲಿ 2023-24 ಸಾಲಿಗೆ ಬಿಎ, ಬಿಕಾಂ, ಬಿಬಿಎ ತರಗತಿಗಳಿಗೆ ಪ್ರವೇಶಾತಿ ಆರಂಭಗೊಂಡಿದ್ದು ಗುಣಮಟ್ಟದ ಶಿಕ್ಷಣ, ಗಣಕೀಕೃತ ಗ್ರಂಥಾಲಯ, ಕಂಪ್ಯೂಟರ್ ಲ್ಯಾಬ್, ಅನುಭವಿ ಉಪನ್ಯಾಸಕರು ಸೇರಿದಂತೆ ಇನ್ನಿತರ ಸೌಲಭ್ಯಗಳನ್ನು ಹೊಂದಿದೆ. ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ, ಪಿಯುಸಿಯಲ್ಲಿ 90%+ ಹೆಚ್ಚು ಅಂಕ ಗಳಿಸಿದವರಿಗೆ ಹಾಗೂ ಕ್ರೀಡೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ ಇದೆ. ಪ್ಲೇಸ್ಮೆಂಟ್ ಸೌಲಭ್ಯ, ಎನ್ಸಿಸಿ, ಎನ್ಎಸ್ಎಸ್, ಕ್ರೀಡೆ ಸೇರಿದಂತೆ ಪಠ್ಯೇತರ ಚಟುವಟಿಕೆಗೂ ಅವಕಾಶ. ವಿರಾಜಪೇಟೆ ನಗರದಿಂದ ಉಚಿತ ಬಸ್ ಸೌಲಭ್ಯವಿದೆ. ಸಂಪರ್ಕಿಸಿ ಮೊಬೈಲ್ 9449477553. ನಿಮ್ಮ ನೆಚ್ಚಿನ ಶ್ಕೋಡಾ ಪ್ರಸ್ತುತ ಪಡಿಸುತ್ತಿದೆ ಹೊಸ ಶ್ಕೋಡಾ ಕುಶಾಕ್ ಆನೆಕ್ಸ್ ಎಡಿಷನ್. ಇದು ಶ್ಕೋಡಾ ಇಂಡಿಯಾದ 2.0 ಪ್ಲಾನ್ ಅಡಿಯಲ್ಲಿ ಲಾಂಚ್ ಆಗಿರೋ ಫಸ್ಟ್ 5-star NCAP ರೇಟೆಡ್ ಕಾಂಪ್ಯಾಕ್ಟ್ SUV. ಕುಶಾಕ್ ಆನೆಕ್ಸ್ ಎಡಿಷನ್ ಈಗ 1 liter ಟರ್ಬೊ ಪೆಟ್ರೋಲ್ ಇಂಜಿನೊಂದಿಗೆ, LED ಹೆಡ್ಲೈಟ್ಸ್ ವಿತ್ DRL, ಡ್ಯುಯಲ್ ಟೋನ್ ಇಂಟೀರಿಯರ್, ರೇರ್ ವೈಪರ್ ಅಂಡ್ ಡಿಫಾಗರ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಮತ್ತು ಇನ್ನಷ್ಟು ಆಕರ್ಷಕ ಫೀಚರ್ಸ್ ನೊಂದಿಗೆ. ಬೆಲೆ ಕೇವಲ 12.39 lakhs ನಿಂದ ಆರಂಭ. ಫಾರ್ ಬುಕಿಂಗ್ಸ್ ಅಂಡ್ ಟೆಸ್ಟ್ ಡ್ರೈವ್ ವಿಸಿಟ್ ಪ್ಯಾಲೇಸ್ ಕೂಡಾ, ಸರಸ್ವತಿಪುರಂ ನೆಕ್ಸ್ಟ್ ಟು ವೆಸ್ಟ್ ಸೈಡ್ ಅಂಡ್ ಕೂರ್ಗಳ್ಳಿ ನಿಯರ್ ಎಕ್ಸೆಲ್ ಪಬ್ಲಿಕ್ ಸ್ಕೂಲ್, ಮೈಸೂರು. ಕಂಡೀಷನ್ ಸಪ್ಲೈ. ಭಾಗಮಂಡಲ ತಾವೂರು ಗ್ರಾಮದ ಶ್ರೀ ಮಹಿಷಾಸುರ ಮರ್ದಿನಿ ದೇವಸ್ಥಾನದ ವಾರ್ಷಿಕೋತ್ಸವ ಆರಂಭಗೊಂಡಿದ್ದು May 9 ನಡೆಯಲಿದೆ. ಆ ಪ್ರಯುಕ್ತ ಇದೇ 5ರಂದು ಶುಕ್ರವಾರ ನೆರಪು ಉತ್ಸವ, ಹರಕೆ ಸೇವೆ, ಅಪರಾಹ್ನ 3 ದೇವರ ನೃತ್ಯ ಬಲಿ, ಎತ್ತು ಹೋರಾಟ, ಬೇಡುಕೋಲ, 6ರಂದು ಶನಿವಾರ ಅಪರಾಹ್ನ 3 ನಂತರ ದೇವರ ಅವಭೃತ ಸ್ನಾನ ನಡೆಯಲಿದೆ. ಭಕ್ತಾದಿಗಳೆಲ್ಲ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ತಕ್ಕ ಮುಖ್ಯಸ್ಥರು, ಅಧ್ಯಕ್ಷರು, ಆಡಳಿತ ಮಂಡಳಿ ಹಾಗೂ ಗ್ರಾಮಸ್ಥರು ಕೋರಿದ್ದಾರೆ. ಮಡಿಕೇರಿ ಕ್ರಿಸ್ಟಲ್ ಕೋರ್ಟಲ್ ಇದೇ ದಂಡಾಯಿರತ 23 May ಕೊಡವ ಯುವ ಮೇಳ ನಡೆಪದುಂಡು. ಜಬ್ಬೂಮಿ ಚಾರಿಟಬಲ್ ಟ್ರಸ್ಟ್ ಮುಳಿಯಿಟ್ಟಿತುಳ ಈ ಓರ್ ಖನಪಟ್ಟ ಕಾರ್ಯಕ್ರಮತ್ತು ಕೇಳಿಪಟ್ಟ ಕೊಡವ ಕಲಾವಿದಂಗಡ ಕೊಡವ ನಾಟಕ, ನಾಡರ ಪೆರಮೆರ ಪಾಠಕಾರರುಂಡ ಪಾಟು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೋರೆ ಬೋರೆ ಕೋವಲು ಸಾಧನೆ ಮಾಡಿದ ಸಾಧಕಂಗಡ ಪರಿಚಯ ಸನ್ಮಾನ ಪಿಂಜ ತಕ್ ಇಂದನೆ ಪಲತರ ಕಾರ್ಯಕ್ರಮ ನಂಗಡ ಬಾಲಿಕರ ಬಾಲಿಕರ್ತಿಯ ಕಾಯ್ದೆ ನಡಪ ಎಲ್ಲ ನಂಗಡ ಕುದಿರ ಯುವ ಜನಾಂಗ ಬಾರಿ ಓಡಿಯಾಡಿ ಕಾರ್ಯಕ್ರಮತ್ನ ಚಾಯೋಡೆ ನಡೆದೋಕ್ ನಿಂಗಳು ಪಾಲುದಾರಗಳ ಇಂದು ನಿಂಗಳ ಮನದುಂಬಿದ ಕಾಕಿ ಕುಟಿಯಳ್ಳವು ಕೊಡವ ಸಮಾಜ ಮಡಿಕೇರಿ. ಇದನ್ನ ಅಧ್ಯಕ್ಷ ಆಡಳಿತ ಮಂಡಿಕಾರ ಪಿಂಜ ಸದಸ್ಯಂಗ. ರೀ, ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್, ಸೂಟ್, ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದ್ದೀನಿ. ಎಲ್ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜ್ ಪೇಟೆಯ ರೇಮಂಡ್ ಶಾಪ್ ಇಂದಲೇ ಕೊಡ್ಸು. ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮಗ್ ಬೇಕಾದ ರೀತಿಲಿ ಬ್ಲೇಸರ್ ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ನಾಗರಿಕರೇ, ಈ ಬಾರಿಯ ವಿಧಾನಸಭಾ ಚುನಾವಣೆಗಾಗಿ ಮೇ ತಿಂಗಳ 10ನೇ ತಾರೀಖಿನಂದು ನಡೆಯಲಿರುವ ಮತದಾನ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬರೂ ತಪ್ಪದೇ ಮತ ಚಲಾಯಿಸಿ. ನಿಮಗೆ ದೊರೆತಿರುವ ಈ ಮತದಾನದ ಹಕ್ಕನ್ನು ಆರೋಗ್ಯಕರ ಸಮಾಜದ ನಿರ್ಮಾಣಕ್ಕಾಗಿ ಬಳಸಿಕೊಳ್ಳಿ. ಮತ ಮಾರಲು ಅಲ್ಲ ಎಂಬುದನ್ನು ಮರೆಯಬೇಡಿ. ನೀವೂ ಮತ ಚಲಾಯಿಸಿ, ಇತರರನ್ನೂ ಮತ ಚಲಾಯಿಸುವಂತೆ ಪ್ರೇರೇಪಿಸಿ. ಸೇವಾ ಮಾಹಿತಿ: ಪೊನ್ನಂಪೇಟೆ ಪಕ್ಕತ್ರ ತೂಚಮ್ಮ ಕೇರಿ ಕರಳನ್ನ 23 ವಯತ್ರ ಪುಟ್ಟಂಗಡ ದೀಕ್ಷಿತಯ್ಯಪ್ಪ ಇಂದು ಮಂಡ್ಯತ್ರ ಪಕ್ಕತ್ರ ಮದ್ದೂರಲ್ಲಿ ನಡೆದ ಅಪಘಾತದ ಸ್ವರ್ಗೇಳಾಯ್ತು. ತೂಚಮಕೇರಿ ಗ್ರಾಮತ್ರ ಪುಟ್ಟಂಗಡ ರಮೇಶಣ್ಣ ಮೋಹನನ ದೀಕ್ಷಿತಯ್ಯಪ್ಪಂಡ ಆಖಿರಿ ಕಾರ್ಬಾರ್ ನಾಳೆ ಎಣ್ಸಿಂಗೆ ಪದ್ನಾಚ ಪೊಲಕ 10 ಗಂಟೆಗೆ ತೂಚಮಕೇರಿ ಗ್ರಾಮತ್ರ ಒಕ್ಕ ತುಟುಂಗಳತ್ತ ನಡಪಾಂದು ಒಕ್ಕಕಾರ ಅರಿಚಿಟ್ಟಿತು. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದ್ಯಂಡುಳ್ಳ ತೇಲಪ್ಪಂಡ ಕವನ್ ಕಾರ್ಯಪ್ಪ. ಮುಖ್ಯಪಟ್ಟ ಸುದ್ದಿ: ಸಾರ್ವತ್ರಿಕ ಚುನಾವಣೆಗೆ ಸಂಬಂಧಪಟ್ಟನಕ್ಕೆ ಮಾಧ್ಯಮಕರಕ್ಕೆ ರಾಜ್ಯ ಮಟ್ಟದ ಛಾಯಾಚಿತ್ರ ಪೈಪೋಟಿ. ಮೇ 4 ತಾರೀಕಿನ ಅಂಚೆ ಮತದಾನಕ್ಕೆ ಅವಕಾಶ, ಉಪವಿಭಾಗಾಧಿಕಾರಿ ಡಾಕ್ಟರ್ ಯತೀಶ್ ಉಲ್ಲಾಳ್. ಸುದ್ದಿ ವಿವರ: ಸಾರ್ವತ್ರಿಕ ಚುನಾವಣೆ ಕರ್ನಾಟಕ ವಿಧಾನಸಭೆ 2023 ಇದನ್ನ ಮತದಾನ ಇದೇ ತಿಂಗಳ 10ನೇ ತಾರೀಕಿನಿಂದ ನಡೆಪ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಚುನಾವಣೆನ ಪ್ರಜಾಪ್ರಭುತ್ವದ ನಮ್ಮೆರ ಮಾದರಿಕ ಇಚ್ಚಣುಂಡು. ಕೈಂಜ ಲೋಕಸಭಾ ಚುನಾವಣೆಯನ್ನು ನಡೆತರ ಸಂದರ್ಭ ಎಡ್ತಡ ಕ್ರಮತರಣಕ್ಕೆ ಈ ಕುರಿಯೂ ನಡೆತವ. ಸಾರ್ವತ್ರಿಕ ಚುನಾವಣೆರ ಮಾರಿಪತ್ತು ಮಾಧ್ಯಮದಲ್ಲಿ ಕೆಲಸ ಮಾಡಿನುಳ್ಳ ಛಾಯಾಗ್ರಾಹಕಕ್ಕೆ ಮತದಾನದ ವಿಷಯದರ ಬಗ್ಗೆ ರಾಜ್ಯ ಮಟ್ಟದ ಛಾಯಾಚಿತ್ರ ಪೈಪೋಟಿ ನಡಪ. ಈ ಪೈಪೋಟಿಯಲ್ಲಿ ಕೂಡಿಯಾಡುವ ಪತ್ರಿಕಾ ಛಾಯಾಗ್ರಾಹಕಕ್ಕೆ ಚುನಾವಣೆಯ ಸಂದರ್ಭದ ಒತ್ತನಕ್ಕೆ ಎಡ್ತಿತಿಪ್ಪನತ್ ಕನಿಷ್ಠ 5 ಫೋಟೋತನ ನಲ್ಲ ಶೀರ್ಷಿಕೆ ಇಡುವಂಚಿ. ವಾರ್ತಾಪಿನ ಸಾರ್ವಜನಿಕ ಸಂಪರ್ಕ ಇಲಾಖೆ ಕೊಡ್ತಿತ್ತುಳ್ಳ ಅಕ್ರೆಡಿಟೇಷನ್ ಕಾರ್ಡ್ ಇಲ್ಲೆಂಗಿ ಮಾಧ್ಯಮ ಸಂಸ್ಥೆಯ ಕಾರ್ಡ್ನ ಅದನ್ನ ಕೂಟಕ್ಕೆ ಮನೆಯ ಅಡ್ರೆಸ್ ಫೋನ್ ನಂಬರ್ ಕೊಡದನಕ್ಕೆ ವಿವರೋಡೆ ಇದೇ ತಿಂಗಳ 20ನೇ ತಾರೀಕರ ಒಳಲು ಇಮೇಲ್ ವಿಳಾಸಕ್ಕೆ ಎತ್ತಿಚಿಡುಂಡು. ಏರ ವಿವರಕ್ಕೆ ಮಡಿಕೇರಿಯ ವಾರ್ತಾಪಿನ ಸಾರ್ವಜನಿಕ ಸಂಪರ್ಕ ಇಲಾಖೆಯಲ್ಲಿ ಕೇಟಿತು ಅರಿಂಜವಲು. ಮೇ 10 ನಡಪಕೊಳ್ಳ ಚುನಾವಣೆಯಲ್ಲಿ ಎಲ್ಲರೂ ಮತದಾನ ಮಾಡುವ ಉದ್ದೇಶದಲ್ಲಿ ಜಾಗೃತಿ ಬಪ್ಪು ಚಿಡುವ